ಸಿಂಗಾರಗಳಿಂದ ಸಿಂಗಾರಗೊಂಡು ಜಗಮಗಿಸುತ್ತಿದೆ ಮೈಸೂರು. ನಾಡದೇವತೆ ಚಾಮುಂಡೇಶ್ವರಿ ದೇವಿ ನಾಡಿನ ಜನತೆಗೆ ಸಮೃದ್ಧಿ, ನೆಮ್ಮದಿ ಮತ್ತು ಶಾಂತಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಮೈಸೂರು ಜಿಲ್ಲಾಡಳಿತ ಹಾಗೂ ದಸರಾ ಮಹೋತ್ಸವ ಸಮಿತಿ ಸಮಸ್ತ ಜನತೆಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತದೆ. ವೀಕ್ಷಕ ವಿವರಣೆ ನೇರ ಪ್ರಸಾರವನ್ನ ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣದಿಂದ ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಈಗ ಅಭಿಮನ್ಯು ಬರುವ ಸೂಚನೆಗಳೆಲ್ಲವೂ ಕೂಡ ದಟ್ಟವಾಗ್ತಾ ಇದೆ. ಅಶ್ವಾರೋಹಿ ದಳದವರು ಸಾಗಿ ಬರ್ತಾ ಇದ್ದಾರೆ, ಹಾಗೇನೆ ಪದಾತಿ ದಳದವರು ಕೂಡ ಸಾಗಿ ಬರ್ತಾ ಇದ್ದಾರೆ. ಈಗ ನಮ್ಮ ಕಣ್ಣ ಮುಂದೆ ಇಲ್ಲಿ ಸೇರಿರುವಂತಹ ಜನಸಂದಣಿಯ ಮುಂದೆ ಈಗ ಅಭಿಮನ್ಯು ಬರ್ತಾ ಇದ್ದಾನೆ. ಅತ್ಯಂತ ಗಾಂಭೀರ್ಯದಿಂದ ಹೆಜ್ಜೆಗಳನ್ನ ಇಡ್ತಾ ಅಭಿಮನ್ಯು ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಬರ್ತಾ ಇದ್ದಾನೆ. ಅಭಿಮನ್ಯು ಅಭಿಮನ್ಯು ಅಂತೇಳಿ ಎಲ್ಲರೂ ಕೂಡ ಕೂಗ್ತಾ ಇದ್ದಾರೆ. 2 ವರ್ಷಗಳವರೆಗೆ ಅರಮನೆಯ ಆವರಣದಲ್ಲೇ ಚಲಿಸಿದಂತ ಅಭಿಮನ್ಯು ಈಗ ಮೈಸೂರಿನ ಅಂಬಾವಿಲಾಸ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಒಟ್ಟು 5 ಕಿಲೋಮೀಟರ್ ದೂರದವರೆಗೂ ಕೂಡ ನಡೆದುಕೊಂಡು ಹೋಗ್ತಾನೆ. ನಡೆದುಕೊಂಡು ಹೋಗೋದಷ್ಟೇ ಅಲ್ಲ, ಎಲ್ಲರಿಗೂ ಸಹ ಆನಂದವನ್ನ ನೀಡ್ತಾನೆ. ಪೊಲೀಸರು ಲೆಫ್ಟ್ ರೈಟ್ ಹೇಳ್ತಾ ಸಾಗಿ ಬರ್ತಾ ಇದ್ದಾರೆ, ಹಾಗೆ ತಮಟೆ ಕೂಡ ಅಲ್ಲಿ ವಾದನದೊಂದಿಗೆ ಬರ್ತಾ ಇದ್ದಾರೆ. ಜನರ ಶಿಳ್ಳೆ ನಿಮಗೆ ಕೇಳ್ತಾ ಇರಬಹುದು. ಈಗ ನಮ್ಮ ವೀಕ್ಷಕ ವಿವರಣೆ ಎಡಭಾಗದಲ್ಲಿ ಅಭಿಮನ್ಯು ಈಗ ನಮಗೆ ಕಾಣ್ತಾ ಇದ್ದಾನೆ. ಅಭಿಮನ್ಯುವಿನ ದರ್ಶನವಾಗಿದೆ. ಅಂಬಾರಿಯನ್ನ ಹೊತ್ತಂತ ಅಭಿಮನ್ಯು ತಾಯಿ ಚಾಮುಂಡಿಯನ್ನು ಕೂಡ ಅಂಬಾರಿಯಲ್ಲಿ ಹೊತ್ತಿದ್ದಾನೆ. ತಾಯಿ ವಿರಾಜಮಾನಳಾಗಿ ಎಲ್ಲರ ಸಮ್ಮುಖಕ್ಕೆ ಬರ್ತಾ ಇದ್ದಾರೆ. ಅಭಿಮನ್ಯು 750 ಕೆಜಿಯ ಚಿನ್ನದ ಅಂಬಾರಿಯನ್ನ ಹೊತ್ತು ಅದರ ಮೇಲೆ ದೇವಿಯನ್ನ ಹೊತ್ತು ಈಗ ಜನರಿಗೆ ನಮ್ಮ ಎಡಭಾಗದಿಂದ ದರ್ಶನ ಕೊಡ್ತಾ ಇದ್ದಾನೆ. ಅಭಿಮನ್ಯುವಿನ ಜೊತೆಯಲ್ಲಿ ಕುಂಕಿ ಆನೆಗಳಾಗಿ ಕಾವೇರಿ ಹಾಗೂ ಚೈತ್ರ ಬರ್ತಾ ಇದ್ದಾರೆ. 44 ವರ್ಷದ ಅಭಿಮನ್ಯು ವೀರ ಅಭಿಮನ್ಯು. ಹಾಗೇನೆ ಅಭಿಮನ್ಯು ಸಾಗುವಾಗ ಆತನ ಗಜಗಾಂಭೀರ್ಯ ಅಂತ ಏನು ಕಳಿತೀವಿ ಅದನ್ನ ನಾವು ಕಣ್ಣಾರೆ ಇಲ್ಲಿ ನೋಡಬಹುದು. ಕುಮ್ಕಿ ಆನೆಗಳು ಅಕ್ಕ ಪಕ್ಕ ಸಾಗಿ ಬರ್ತಾ ಇವೆ. ಜನರು ಕೂಡ ಕಣ್ಣನ್ನ ಮುಚ್ಚಿ ದೇವಿಗೆ ನಮಸ್ಕರಿಸಿ ನಾವು ಧನ್ಯರಾದೆವು ಇವತ್ತು ಅನ್ನುವಂತಹ ಭಾವನೆಯನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರ ಕೈಗಳಲ್ಲೂ ಕೂಡ ಮೊಬೈಲ್. ಈ ಚಾಮುಂಡೇಶ್ವರಿ ದೇವಿಯ ಮೂರ್ತಿ 26ನೇ ತಾರೀಕು ಏನು ಉದ್ಘಾಟನೆ ಆಯಿತು. ಆ ನಂತರದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಉತ್ಸವ ಮೂರ್ತಿ ಪಂಚಲೋಹದಿಂದ ಮಾಡಿರುವಂಥದ್ದು. ಇದನ್ನ ಇವತ್ತು ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಪೂಜೆ ಮಾಡೋದ್ರ ಮೂಲಕ ಚಾಮುಂಡಿ ಬೆಟ್ಟದ ದೇವಸ್ಥಾನದಿಂದ ಅರಮನೆಯ ಆವರಣಕ್ಕೆ ತರಲಾಗಿತ್ತು. ಅಲ್ಲೂ ಸಹ ಸಕಲ ನಾದಸ್ವರ ಹಾಗೇನೆ ಮೇಳ ಮೆರವಣಿಗೆಯಲ್ಲಿ ಅದನ್ನು ತರಲಾಗಿತ್ತು. ಆ ನಂತರದಲ್ಲಿ ಅಂಬಾರಿಯನ್ನ ಅಲಂಕರಿಸಿ ದೇವಿ ಈಗ ಸಾಕ್ತಾ ಇದ್ದಾಳೆ. ಅಭಿಮನ್ಯು ಗಂಭೀರವದನಾಗಿ ಆ ಕಡೆ ಈ ಕಡೆ ಈಗ ಹೇಳಿದ ಹಾಗೆ ಕುಂಕಿ ಆನೆಗಳು ನಡೀತಾ ಇದೆ. ನಿಧಾನವಾಗಿ ವೇದಿಕೆ ಕಡೆಗೆ ಈಗ ಬಲಕ್ಕೆ ತಿರುಗ್ತಾ ಇದ್ದಾನೆ. ಈಗ ಬಂದಂತ ಅತಿಥಿಗಳ ಸಮ್ಮುಖಕ್ಕೆ ಅಭಿಮನ್ಯು ಹೋಗ್ತಾನೆ. ಈ ಅಭಿಮನ್ಯು ಹೇಗೆ ಸಾಕ್ತಾ ಇದ್ದಾನೆ ಅಂತಂದ್ರೆ ತನ್ನ ಹೆಸರಿಗೆ ತಕ್ಕ ಹಾಗೆ ವೀರ ಅಭಿಮನ್ಯು. ಈಗಾಗ್ಲೇನೆ ಉತ್ಸವ ಮೂರ್ತಿಯನ್ನ ಚಾಮುಂಡಿ ಬೆಟ್ಟದಿಂದ ಮೈಸೂರಿಗೆ ಅತ್ಯಂತ ಪೂಜನೀಯ ಭಾವನೆಯಿಂದ ಕರೆತರಲಾಗಿದೆ. ಈಗ ಬರ್ತಾ ಇದ್ದಾನೆ ಸುಬ್ರಹ್ಮಣ್ಯ ಅವರೇ. ಈಗ ಅತಿಥಿಗಳ ಸಮ್ಮುಖಕ್ಕೆ ಹೋದ ಹಾಗೆ ಗನ್ನೌಸಿಂದ 21 ಕುಶಾಲ ತೋಪುಗಳು ಅದು ಆಗತ್ತೆ. ತದನಂತರದಲ್ಲಿ ಅಭಿಮನ್ಯು ತನ್ನ ಪಯಣವನ್ನ ಮುಂದುವರೆಸ್ತಾನೆ. ಈಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ವೇದಿಕೆಯನ್ನ ಏರಲಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು. ಈ ಚಾಮುಂಡೇಶ್ವರಿಯನ್ನ ಹೇಗೆ ತಪಿಸಿದ್ದಾರೆ ಅಂತಂದ್ರೆ ಶ್ರೀ ಚಾಮುಂಡ ಮಹಾಮಾಯ ಶ್ರೀಮತ್ ಸಿಂಹಾಸನೇಶ್ವರಿ ಶ್ರೀ ವಿದ್ಯಾ ವೇದ್ಯ ಮಹಿಮಾ ಶ್ರೀಚಕ್ರ ಪುರವಾಸಿನಿ ಶ್ರೀಕಂಠದೈತ ಗೌರಿ ಗಿರಿಜಾ ಭುವನೇಶ್ವರಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾವಾಣಿ ಮನೋನ್ಮಣಿ ಅಂತ ಅವಳನ್ನ ಸ್ತುತಿಸಿದ್ದಾರೆ. ಅಂತಹ ಮಹಾಮಾಯಿ ಈಗ ಅಭಿಮನ್ಯುವಿನ ಬೆನ್ನೇರಿ ಬರ್ತಾ ಇದ್ದಾಳೆ. ಇನ್ನೇನು ವಿಶೇಷವಾದ ವೇದಿಕೆ ಕಡೆಗೆ ಬರ್ತಾ ಇದ್ದಾಳೆ. ವೇದಿಕೆಯನ್ನೇರಿ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಒಂದು ಮೆರವಣಿಗೆಯನ್ನ ಅರಮನೆಯ ಆವರಣದಿಂದ ಹೊರಗೆ ಕಳಿಸುವುದಕ್ಕೆ ಅರ್ಥಾತ್ ದೇವಿಯ ಮೆರವಣಿಗೆ ಹೊರಗೆ ಹೋಗುವುದಕ್ಕೆ ಅನುವು ಮಾಡಿಕೊಡ್ತಾರೆ. ಗಂಭೀರವಾಗಿ ಆನೆ ನಡ್ಕೊಂಡು ಬರ್ತಾ ಇದ್ರೆ ಅಕ್ಕಪಕ್ಕದಲ್ಲಿ ಕುಂಕಿ ಆನೆಗಳು ನಡೆದು ಬರ್ತಾ ಇದ್ರೆ ಒಂದು ಇಂದ್ರನ ಐರಾವತ ನಡೆದು ಬರ್ತಾ ಇದೆ, ಅಕ್ಕಪಕ್ಕದಲ್ಲಿ ಬೇರೆ ಆನೆಗಳು ಬರ್ತಾ ಇವೆ ಅಂತ ಅನ್ನಿಸುವಷ್ಟು ವೈಭವವನ್ನ ಸಂಭ್ರಮವನ್ನ ತೋರ್ತಾ ಇದೆ. ಈಗ ಅಶ್ವದಳದವರು ಕಾಯ್ತಾ ಇದ್ದಾರೆ, ಪೊಲೀಸ್ ಬ್ಯಾಂಡ್ ಕೇಳ್ತಾ ಇದೆ, ಎಲ್ಲ ಜನರು ತುದಿಗಾಲಲ್ಲಿ ನಿಂತು ನೋಡ್ತಾ ಇದ್ದಾರೆ. ಯಾರಿಗೂ ಕೂತುಕೊಳ್ಳುವ ಸಾಧ್ಯತೆ ಇಲ್ಲದಂತಹ ಒಂದು ಶ್ರದ್ಧೆ ಉತ್ಸಾಹ ಎಲ್ಲ ಕಡೆ ಕಾಣ್ತಾ ಇದೆ. ಅಂತಹದೊಂದು ಸಂದರ್ಭವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ. ಅದ್ಭುತವಾಗಿ ಈಗ ರಾಜ್ಯದ ಮುಖ್ಯಮಂತ್ರಿಗಳಂತ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ವೇದಿಕೆಯನ್ನು ಹಾಕಿದ್ದಾರೆ. ಹೌದು, ಅವರ ಜೊತೆಯಲ್ಲೇನೆ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್ ಟಿ ಸೋಮಶೇಖರ್ ಅವರು, ಹಾಗೇನೆ ಮೈಸೂರು ಜಿಲ್ಲಾಧಿಕಾರಿಗಳಾದಂತಹ ಬಗಾದಿ ಗೌತಮ್ ಅವರು, ಹಾಗೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಸುನೀಲ್ ಕುಮಾರ್ ಅವರು, ಮೈಸೂರು ಮಹಾರಾಜರಾಗಿರುವಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇದ್ದಾರೆ, ಹಾಗೇನೆ ಮೈಸೂರಿನ ಪ್ರಥಮ ಪ್ರಜೆ ಶಿವಕುಮಾರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುಷ್ಪಾರ್ಚನೆಯನ್ನ ಮಾಡಲಾಗುತ್ತೆ ತಾಯಿ ಚಾಮುಂಡೇಶ್ವರಿಗೆ, ಅಂದ್ರೆ ಅಭಿಮನ್ಯುವು ಸಮೇತ. ಹಾಗಾಗಿ 21 ಕುಶಾಲ ತೋಪುಗಳು ನಾವು ನಿಂತಿರುವ ಎಡಭಾಗದಲ್ಲಿ ಸಿಡಿಯುತ್ತವೆ. ಕುಶಾಲ ತೋಪಿನ ನಂತರ ಅಭಿಮನ್ಯು ಸಯ್ಯಾಜಿರಾವ್ ಮೂಲಕ ಬನ್ನಿ ಮಂಟಪವನ್ನ ತಲುಪಲಿದ್ದಾರೆ. ಉಮೇಶ್ ಅವರೇ, ಅಭಿಮನ್ಯು ಅಂಬಾರಿಯಲ್ಲಿ ತಾಯಿಯನ್ನ ಕೂರಿಸಿಕೊಂಡು ಬರ್ತಿದ್ದಾಗೇನೆ ಬೆಟ್ಟದ ತುದಿಯಲ್ಲಿ ಸ್ವಾಗತ ಅಂತ ಹೇಳಿ ಸುಸ್ವಾಗತ ನಮಗೆ ಕಾಣ್ತಾ ಇದೆ. ಹೌದು, ಆಗಿಂದ ಸುಸ್ವಾಗತ ಸುಸ್ವಾಗತ ಅಂತ ಅದು ಕಾಣಿಸ್ಕೊಳ್ತಾನೆ ಇತ್ತು. ಆದ್ರೆ ಅಭಿಮನ್ಯು ಏಕೋ ತಡ ಮಾಡ್ದ, ಅವರ ಸಂಯಮವನ್ನ ನೋಡೋಣ ಇನ್ನೊಂದಷ್ಟು ಕಾಲ ಅಂತೇಳಿ. ಆದ್ರೂ ಕೊನೆಗೂ ಬಂದ ಅಭಿಮನ್ಯು 750 kg ನೋಡಿ ಚಿನ್ನದ ಅಂಬಾರಿಯನ್ನು ಸೇರಿರುವಂತಹ ವೀಕ್ಷಕರು ಎಲ್ಲರೂ ಕೂಡ ಯದುವೀರರನ್ನ ಅಭಯಹಸ್ತದನ್ನು ಕೈ ಬೀಸಿ ಅವರು ಥ್ಯಾಂಕ್ಸ್ ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗ ಒಂದು ವಿಚಾರ ಹೇಳಬೇಕು ಸುಬ್ರಹ್ಮಣ್ಯ ಅವರೇ, ಏನು ಅಂತಂದ್ರೆ ಮೊದಲು ಹಿಂದೆ ಒಂದು 25-30 ವರ್ಷಗಳ ಹಿಂದೆ ದಸರಾವನ್ನ ನೋಡುವಾಗ ಅಂಬಾರಿ ಆನೆ ಬಂತು ಅಂತಂದ್ರೆ ಕರವೆತ್ತಿ ಇದು ಮುಗಿತಾ ಇದ್ರು. ಈಗ ಕರವಾಣಿಗಳ ಮೂಲಕ ಅವರು ಸೆಲ್ಫಿಯನ್ನ ತೆಗೆದುಕೊಳ್ಳುವ ಅವರು ಸಂಭ್ರಮಿಸ್ತಾ ಇದ್ದಾರೆ. ಕಾಲಾನುಕಾಲಕ್ಕೆ ಹಲವಾರು ಬದಲಾವಣೆಗಳು ಆಗ್ತಾ ಇರ್ತದೆ. ಈಗ ದಕ್ಷಿಣದ ಕಡೆಯಿಂದ ಉತ್ತರದ ಕಡೆಗೆ ಅಭಿಮನ್ಯು ಬರ್ತಾ ಇದ್ದಾನೆ. ಪೂರ್ವಾಭಿಮುಖವಾಗಿ ಅತಿಥಿ ಗಣ್ಯರು ನಿಂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುಷ್ಪಾರ್ಚನೆ ಆಗತ್ತೆ. ಅಭಿಮನ್ಯುವನ್ನ ನೋಡೋದಕ್ಕೇನೆ ಒಂದು ರೀತಿ ಸೊಗಸು, ಆ ಸೊಗಸನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿರುವಂತಹ 25-30 ಸಾವಿರ ಮಂದಿಯೂ ಕೂಡ ಆ ಸಂಭ್ರಮವನ್ನ ಕಣ್ ತುಂಬಿಕೊಳ್ತಾ ಇದ್ದಾರೆ. ಸುಬ್ರಹ್ಮಣ್ಯವರೇ, ಕಾಣಿಸ್ತಾ ಇರಬೇಕು ತಮಗೆ ಉಡುಗೆ ತೊಡುಗೆನೋ ಸ್ವಲ್ಪ ಹೇಳಿ, ಎಷ್ಟು ಆಕರ್ಷಕವಾಗಿ ಹಳದಿ ಮತ್ತೆ ಕೆಂಪಿನ ಹೊದಿಕೆ ಇದೆ ಅದರ ಮೇಲೆ ಅಂಬಾರಿ, ಚಿನ್ನದ ಅಂಬಾರಿ 750 kg ಅದು ಬಣ್ಣದ ಹೂವಿನಿಂದ ಅಲಂಕಾರ ಆಗಿದೆ. ಈಗಾಗಲೇ ನಾವು ಹೇಳಿದ ಹಾಗೆ ನಾಗಲಿಂಗಪ್ಪ ಅನ್ನುವಂತಹ ಒಬ್ಬ ಚಿತ್ರಕಲಾವಿದ ಅವರ ಮೈ ಮೇಲೆಲ್ಲ ಚಿತ್ರವನ್ನ ಬಿಡಿಸಿದ್ದಾನೆ. ಬಳ್ಳಿ ಆಕಾರದ ಚಿತ್ರಗಳು, ಬಹಳ ಸೊಗಸಾಗಿರುವಂತಹ ಚಿತ್ರಗಳು. ಈಗ ಎಲ್ಲರ ಕೈನಲ್ಲೂ ಪುಷ್ಪವಿದೆ. ಈಗ ಅರ್ಚನೆ ಮಾಡಲಿದ್ದಾರೆ, ಸಮೀಪಕ್ಕೆ ಬಂದಿದ್ದಾರೆ. ಈಗ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ವಾತಾವರಣನೇ ಬದಲಾಯಿತು. ಮಾವುತರು ಕೂಡ ಅವರು ಸಂಭ್ರಮಿಸ್ತಾ ಇದ್ದಾರೆ. ಈಗ ತಮ್ಮ ಚಳಕದಿಂದ, ಕೈ ಚಳಕದಿಂದ, ತಮ್ಮ ಕುಶಲತೆಯಿಂದ ಆನೆಯನ್ನ ಸ್ವಲ್ಪ ತಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮಾವುತನ ಒಂದು ಅವನ ಚಮತ್ಕಾರ, ಮಾವುತನ ಒಂದು ಪ್ರತಿಭೆ ಅಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ ಯದುವೀರ ಕೃಷ್ಣದತ್ತರ. ಎಲ್ಲರೂ ಸೇರಿ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಹಾಗೇನೆ ಯದುವೀರ ಕೃಷ್ಣ ಒಡೆಯರ್ ಅವರು, ಜೊತೆಗೆ ನಮ್ಮ ಜಿಲ್ಲಾ. ಈಗ ಕುಶಾಲ ತೋಪುಗಳನ್ನ ಹಿಂದಿನಿಂದ ಹಾರಿಸ್ತಾ ಇದೆ. ಆ ಶಬ್ದ ನಿಮ್ಗೆ, ಆ ಧ್ವನಿ, ಎದೆಯಲ್ಲಿ ನಡುಕ ಹುಟ್ಟಿಸುವಂತ ಆ ಕುಶಾಲ ತೋಪುಗಳ ಧ್ವನಿ ನಿಮ್ಗೆಲ್ಲ ಕೇಳಿಸ್ತಾ ಇರಬಹುದು. ಚಾಮುಂಡೇಶ್ವರಿ ಇದ್ದಾಳೆ, ಆದರೆ ಪುಷ್ಪಾರ್ಚನೆ ನೆರವೇರಿತು. ಅಭಿಮನ್ಯು ಅದಕ್ಕೆಲ್ಲ ಜಗ್ಗುವಂತ ಆಸಾಮಿ ಅಲ್ಲ. ಎಲ್ಲ ತಾಲೀಮನ್ನು ಪಡೆದುಕೊಂಡು ಯಾವುದೇ ಚ್ಯುತಿ ಬರದ ಹಾಗೆ ನಾನು ಸಾಗಬಲ್ಲೆ ಅನ್ನುವಂತಹ ಒಂದು ಭರವಸೆಯನ್ನ ಈಗಾಗಲೇ ತಾಲೀಮಿನ ಸಂದರ್ಭದಲ್ಲಿ ನೀಡಿದ್ದಾರೆ. ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನೋಡಿ ಸುಬ್ರಹ್ಮಣ್ಯ ಅವರೇ. ಅಭಿಮನ್ಯು ಸೊಂಡಿಲನ್ನ ಎತ್ತಿ, ನಾನಿದ್ದೇನೆ ಚಾಮುಂಡಿ ತಾಯಿಯನ್ನ ನಾನು ಜೋಪಾನವಾಗಿ ಕರ್ಕೊಂಡು ಬಂದು ಬಿಡ್ತೇನೆ ಅನ್ನುವಂತಹ ಒಂದು ಭರವಸೆಯನ್ನ ಸೊಂಡಿಲನ್ನ ಎತ್ತುವುದರ ಮೂಲಕ ಮಾಡ್ತಾ ಇದ್ದಾನೆ. ಗನ್ ಹೌಸ್ ನಲ್ಲಿ ಕುಶಾಲ ತೋಪುಗಳು ಸಿಡಿತಾ ಇವೆ. 21 ಕುಶಾಲ ತೋಪುಗಳು ಸಿಡಿತವೆ, ಅದೊಂದು ಗೌರವ. ಈ ಕುಶಾಲ ತೋಪುಗಳನ್ನ ಸಿಡಿಸೋದಕ್ಕೆ ಸುಮಾರು 1 ವಾರಗಳ ಕಾಲ ಅದರ ಪ್ರಾಕ್ಟೀಸ್ ಆಗುತ್ತೆ. ಹೇಗೆ ಕುಶಾಲನ್ನ ಸ್ವಚ್ಛಗೊಳಿಸಬೇಕು, ಹೇಗೆ ಅದಕ್ಕೆ ಮದ್ದನ್ನ ತುಂಬಬೇಕು, ಹೇಗೆ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಅದನ್ನ ಸಿಡಿಸಬೇಕು. ಅದ್ರ ಜೊತೆಗೆ ಈ ಕುಶಾಲ ತೋಪುಗಳನ್ನ ಹಾರಿಸೋ ಪ್ರಾಕ್ಟೀಸ್ ಮಾಡುವಾಗ ಪಕ್ಕದಲ್ಲೇ ಎಲ್ಲ ಆನೆಗಳನ್ನ ನಿಲ್ಲಿಸಿ ಅವಕ್ಕೂ ಕೂಡ ಯಾವುದೇ ರೀತಿ ಅವು ಭಯ ಪಡಬಾರದು ಅನ್ನೋ ದೃಷ್ಟಿಯಲ್ಲಿ ಅವುಗಳನ್ನು ಕೂಡ ಧೈರ್ಯ ತುಂಬಲಿಕ್ಕೆ ಇವರು ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮ ಅಭಿಮನ್ಯುವಿನ ಹೆಜ್ಜೆ ಜನಸಂದಣಿಯ ಕಡೆಗೆ ಹೋಗ್ತಾ ಇದ್ದಾನೆ ಅಭಿಮನ್ಯು. ಬಹಳ ಮೈಸೂರು ದಸರಾ, ಮೈಸೂರು ದಸರಾ ಜಂಬೂ ಸವಾರಿಯ ಕ್ಲೈಮ್ಯಾಕ್ಸ್. ಹೌದು, 57 ವರ್ಷದ ಗಂಡು ಆನೆ ಅಭಿಮನ್ಯು ಮತ್ತಿಗೋಡು ಆನೆ ಶಿಬಿರದಿಂದ ಈತನನ್ನ ಕರ್ತರಲಾಯಿತು. ಶರೀರದ ಎತ್ತರ 2.72 meters, ಶರೀರದ ಉದ್ದ 3.51 meters, ತೂಕ ಈಗ ಹೆಚ್ಚಿಸಿಕೊಂಡಿದ್ದಾನೆ. 5000ದಷ್ಟು ತೂಕವನ್ನ ಪಡ್ಕೊಂಡಿದ್ದಾನೆ. ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಈತನನ್ನ ಸೆರೆ ಹಿಡಿಯಲಾಯಿತು. ಈತನನ್ನ ಶಿಬಿರಕ್ಕೆ ಕರೆತಂದು ತಯಾರು ಮಾಡಲಾಗಿದೆ. ಮಾವುತ ಮತ್ತು ಕಾವಾಡಿಗಳು ಈತನನ್ನ ಜೋಪಾನವಾಗಿ ನೋಡಿಕೊಂಡಿದ್ದಾರೆ. ಹೂಮಿಂಗ್ ಸ್ಪೆಷಲಿಸ್ಟ್ ಆದಂತಹ ಈತನನ್ನ ಕಾಪಾಡುವಂತದ್ದು ನೋಡಿಕೊಳ್ಳುವಂತದನೆ ಮಾವುತರಿಗೆ ಮತ್ತೆ ಕಾವಾಡಿಗಳಿಗೆ ಬಹು ಸಾಹಸದ ಕೆಲಸ. ಹಾಗೇನೆ ಉಮೇಶ್, ಅಭಿಮನ್ಯುವನ ಪಕ್ಕ ಕಾವೇರಿ ಮತ್ತು ಚೈತ್ರ ಕುಮ್ಕಿ ಆನೆಗಳು ಅಷ್ಟೇ ಗಂಭೀರದಿಂದ ಹೆಜ್ಜೆ ಹಾಕ್ತಾ ಇದ್ದಾವೆ, ಜೊತೆ ಜೊತೆಯಾಗಿ ಸಾಕ್ತಾ ಇದ್ದಾವೆ. ಅಭಿಮನ್ಯು ಗಂಭೀರವಾಗಿ ಎಷ್ಟು ಗಂಭೀರವಾಗಿ ಸಾಕ್ತಾ ಇದ್ದಾನೋ ಅಷ್ಟೇ ಗಂಭೀರವಾಗಿ ಕಾವೇರಿ ಮತ್ತು ಚೈತ್ರ ಪಕ್ಕ ಪಕ್ಕದಲ್ಲೇನೆ ಒತ್ತಿಕೊಂಡು ಸಾಕ್ತಾ ಇವೆ. ಈಗ ಈ ಗಜ ಪಯಣ ಆರಂಭಗೊಳ್ತಾ ಇದೆ. ಅಂಬಾರಿ ಇಲ್ಲಿಂದ ಸಾಗಿ ಮುಂದೆ ನಮ್ಮ ಬನ್ನಿ ಮಂಟಪವನ್ನು ತಲುಪಲಿಕ್ಕೆ ಬಹುಶಃ ಇನ್ನು 2 ಗಂಟೆಗಳ ಕಾಲ ಆಗಬಹುದು, 1.5 ಗಂಟೆಗಳು ಆಗಬಹುದು. ಯಾಕೆ ಅಂತಂದ್ರೆ 7 ಗಂಟೆಗೆ ಕವಾಯಿತು ಮೈದಾನದಲ್ಲಿ, 7:30 ಅಲ್ಲಿ ಟಾರ್ಚ್ ಲೈಟ್ ಪೆರೇಡ್ ಇರೋದ್ರಿಂದ ಬಹುಶಃ ಅದನ್ನ ಬೇಗ ಮುಗಿಸುವಂತ ಸಾಧ್ಯತೆಗಳು ಇರುತ್ತೆ. ಇನ್ನೇನು ನಮ್ಮ ಅಭಿಮನ್ಯು ಜನಸಂದಣಿಯ ಜೊತೆಯಲ್ಲಿ ಚಾಮರಾಜ ವೃತ್ತವನ್ನು ತಲುಪ್ತಾನೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತವನ್ನು ತಲುಪುತ್ತಾನೆ, ಹಾಗೇನೆ ಗ್ರಂಥಾಲಯ ಅಥವಾ ಮೈಸೂರು ಮೆಡಿಕಲ್ ಕಾಲೇಜಿನ ವೃತ್ತವನ್ನು ತಲುಪ್ತಾನೆ, ಹಾಗೇನೆ ಬನ್ನಿ ಮಂಟಪದ ರಸ್ತೆಯಲ್ಲಿ ಹೋಗಿ ಹೈವೇ ಸರ್ಕಲ್ ಅನ್ನು ಮುಟ್ಟಿ ತದನಂತರ KSRTC ಡಿಪೋ ಆ ಮಾರ್ಗದ ಮೂಲಕ ಬನ್ನಿ ಮಂಟಪವನ್ನು ತಲುಪ್ತಾನೆ. ಅಲ್ಲಿ ಸೇರಿರುವಂತಹ ಜನಕ್ಕೆ ಸಂಭ್ರಮವನ್ನು ಉಂಟು ಮಾಡ್ತಾನೆ. ಆ ನಾಡ ದೇವತೆಯನ್ನು ಹೊತ್ತಿರುವಂತಹ ಅಭಿಮನ್ಯು ಸರಾಗವಾಗಿ ಸಾಗಲಿ, ಸಂಭ್ರಮವನ್ನು ಉಂಟು ಮಾಡಲಿ, ಎಲ್ಲರಲ್ಲೂ ಶಾಂತಿಯನ್ನು ನೆಲೆಸುವಂತಹ ಆಶೀರ್ವಾದವನ್ನು ನೀಡಲಿ ಅಂತೇಳಿ ನಾವು ವೀಕ್ಷಕ ವಿವರಣೆಯನ್ನು ಮುಗಿಸುವಂತಹ ಹಂತಕ್ಕೆ ಹೋಗೋಣ. ಕೇಳುಗರೆ, ಇವತ್ತು ಮಧ್ಯಾಹ್ನ 2:30 ಪ್ರಾರಂಭ ಮಾಡಿ ಅರಮನೆಯ ಆವರಣದಿಂದ ಇಲ್ಲಿ ನಡೆಯುವಂತಹ ಎಲ್ಲಾ ವಿವರಗಳನ್ನ ನಾವು ನಿಮ್ಮ ಕಿವಿಗಳಿಗೆ ಕೇಳಿಸುವ, ನಿಮ್ಮ ಮನ ತಲುಪಿಸುವ ಪ್ರಯತ್ನ ಮಾಡಿದ್ವಿ. ಈಗ ಅಭಿಮನ್ಯು ಚೈತ್ರ ಮತ್ತು ಕಾವೇರಿಯನ್ನ ಅಕ್ಕಪಕ್ಕದಲ್ಲಿ ಇರಿಸಿಕೊಂಡು ಅರಮನೆಯಿಂದ ಹೊರಡ್ತಾ ಇದ್ದಾನೆ. ಬನ್ನಿ ಮಂಟಪವನ್ನ ಇನ್ನು 1.5 ಗಂಟೆಯಲ್ಲಿ ತಲುಪ್ತಾನೆ. ಇದುವರೆಗೆ ಈ ವೀಕ್ಷಕ ವಿವರಣೆಯ ನೇರ ಪ್ರಸಾರವನ್ನ ತಾವು ಕೇಳುತ್ತಾ ಇದ್ರಿ. ಕರ ಮುಗಿದು ಶರಣೆಂದೇವೋ ಚಾಮುಂಡಿ ವರಗಳನ್ನು ಪಾಲಿಸಮ್ಮ, ಕರ ಮುಗಿದು ಶರಣೆಂದೇವೋ ಚಾಮುಂಡಿ ವರಗಳನ್ನು ಪಾಲಿಸಮ್ಮ, ಮೈಸೂರು ಅರಸಾರ ಮನೆ ದೇವಿ ಚಾಮುಂಡಿ ಜೈಸುವರ ಪಾಲಿಸಮ್ಮ, ಮೈಸೂರು ಅರಸಾರ ಮನೆ ದೇವಿ ಚಾಮುಂಡಿ ಜೈಸುವರ ಪಾಲಿಸಮ್ಮ. ಒಟ್ಟಾರೆಯಾಗಿ ಈ 2.5 ಗಂಟೆಗಳವರೆಗೆ ಅರಮನೆಯ ಆವರಣದಿಂದ ಈ ಮೈಸೂರು ದಸರಾ ಜಂಬೂ ಸವಾರಿಯ ವೀಕ್ಷಕ ವಿವರಣೆಯನ್ನ ನಾವು ಎಷ್ಟು ಸಾಧ್ಯವೋ ಅಷ್ಟು ಕಣ್ ತುಂಬಿಕೊಳ್ಳುವಂತೆ, ನಿಮ್ಮ ಕಿವಿಗಳನ್ನ ತಲುಪುವಂತೆ, ಮನವನ್ನ ತಲುಪುವಂತೆ ವೀಕ್ಷಕ ವಿವರಣೆ ಕೊಡ್ತಾ ಬಂದ್ವಿ. ಇವತ್ತಿನ ಈ ವೀಕ್ಷಕ ವಿವರಣೆಯಲ್ಲಿ ನಾನು ಪ್ರಭುಸ್ವಾಮಿ ಮಳಿಮಠ್ ಹಾಗೂ ನನ್ನ ಜೊತೆಗೆ ದಿವಾಕರ್ ಹೆಗಡೆ ಅವರು, ಎಸ್ ಸುಬ್ರಹ್ಮಣ್ಯ ಅವರು ಹಾಗೂ ಡಾಕ್ಟರ್ ಮೈಸೂರು ಉಮೇಶ್ ಅವರು ಇದ್ರು. ಇನ್ನು ನಮ್ಮೊಂದಿಗೆ ಅರಮನೆಯ ಆವರಣದಲ್ಲಿ ಅಬ್ದುಲ್ ರಶೀದ್ ಅವರು, ಬಿ ದಿಗ್ವಿಜಯ್, ರಜನಿಕಾಂತನ್, ಪ್ರೇಮ್ ಕುಮಾರ್ ಮತ್ತು ಮಂಜುನಾಥ್ ಗಿರಿ ಅವರು, ಹಾಗೇನೆ ನಮ್ಮ ಮೈಸೂರು ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಬೇದರೆ ಮಂಜುನಾಥ್, ಟಿ ಜಾಂಪಣ್ಣ, SSC ಹೇಮ್ಕುಮಾರ್ ಹಾಗೂ ಎಂ ಶಕುಂತಲಾ ಅವರು. ಇನ್ನು ಈ ಮೈಸೂರು ಅರಮನೆ ಆವರಣದಿಂದ ಏನು ಈ ನೇರ ಪ್ರಸಾರ ಹೋಗ್ತಾ ಇದೆ, ಇಲ್ಲಿ ತಾಂತ್ರಿಕ ನೆರವಿಗಾಗಿ ನಮ್ಮೊಂದಿಗೆ ಡಿ ಮೋಹನ್ ಕುಮಾರ್, MN ಮುರಳೀಧರ್ ಹಾಗೂ ಎನ್ ಶಿವಲಿಂಗೇಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಇದ್ರ ಜೊತೆಗೇನೆ ತಾಂತ್ರಿಕ ವಿಭಾಗದಲ್ಲಿ ನಮ್ಮ ಮೈಸೂರಿನ ಸ್ಟುಡಿಯೋದಲ್ಲಿ ಉನ್ನಿಕೃಷ್ಣನ್, VT ರಾಜೇಂದ್ರನ್, L ಶ್ರೀನಿವಾಸ್, R ಪುಷ್ಪಲತಾ ಮತ್ತೆ P ರಮೇಶ್ ಅವರು ಜೊತೆಗಿದ್ರು. ಈ ಎಲ್ಲ ತಾಂತ್ರಿಕ ವಿಭಾಗದ ನಿರ್ವಹಣೆಯನ್ನ ಮಾಡಿದವರು ನಮ್ಮ N ರಾಮಾಂಜನಪ್ಪ ಅವರು, ತಾಂತ್ರಿಕ ವಿಭಾಗದ ಮುಖ್ಯಸ್ಥರು. ಈ ವೀಕ್ಷಕ ವಿವರಣೆ ರಾಜ್ಯವ್ಯಾಪಿ ಪ್ರಸಾರ ಆಯಿತು. ಈ ಪ್ರಸಾರದ ಸಮಗ್ರ ನಿರ್ವಹಣೆ ಮಾಡಿದವರು ನಮ್ಮ ಮೈಸೂರು ಆಕಾಶವಾಣಿಯ ಮುಖ್ಯಸ್ಥರಾದಂತ ಉಮೇಶ್ SS ಅವರು. ಶ್ರೋತೃಗಳೇ, ಒಟ್ಟಾರೆಯಾಗಿ ಇನ್ನೂ ಈ ಜಂಬೂ ಸವಾರಿ ನಮ್ಮ ಬನ್ನಿ ಮಂಟಪವನ್ನ ತಲುಪಲಿಕ್ಕೆ 1.5 ಗಂಟೆ ಆಗುತ್ತೆ. ಆದರೆ ಇಲ್ಲಿಂದ ನಾವು ಈ ವೀಕ್ಷಕ ವಿವರಣೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮ್ಮೊಂದಿಗಿದ್ದು ನಿಮ್ಮ ಕಿವಿಗಳನ್ನ ನಮ್ಮೆಡೆಗೆ ಕೊಟ್ಟು ಮನವನ್ನ ತುಂಬಿಕೊಂಡಿದ್ದಕ್ಕೆ ನಮ್ಮ ಆಕಾಶವಾಣಿ ಮೈಸೂರು ಕೇಂದ್ರದ ಪರವಾಗಿ ಹಾಗೂ ರಾಜ್ಯದ ಎಲ್ಲ ಆಕಾಶವಾಣಿಗಳ ಪರವಾಗಿ ನಾನು ಪ್ರಭುಸ್ವಾಮಿ ಮಳಿಮಠ್ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನಿಮ್ಮನ್ನ ನಾವು ಸ್ಟುಡಿಯೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮಸ್ಕಾರ. ಇದುವರೆಗೆ ಮೈಸೂರು ಅರಮನೆ ಆವರಣದಿಂದ ಜಗದ್ವಿಖ್ಯಾತ ದಸರಾ ಜಂಬೂ ಸವಾರಿ ವೀಕ್ಷಕ ವಿವರಣೆಯನ್ನು ಕೇಳಿದರೆ, ಪ್ರಾಯೋಜಿಸಿದವರು KSIC ಬೆಂಗಳೂರು, ಮೈಸೂರು ಜಿಲ್ಲಾಡಳಿತ ಹಾಗೂ ದಸರಾ ಮಹೋತ್ಸವ ಸಮಿತಿ. ವೀಕ್ಷಕ ವಿವರಣೆ ನೀಡಿದವರು ದಿವಾಕರ್ ಹೆಗಡೆ, ಎಸ್ ಸುಬ್ರಹ್ಮಣ್ಯ, ಪ್ರಭುಸ್ವಾಮಿ ಮಣಿಮಠ್ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 5:45 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಕೆಲವು ಪರಿಸರ ಗೀತೆಗಳು. ಪ್ರಾರಂಭಕ್ಕೆ ಕೇಳಿ ಅನುರಾಧ ಅವರ ಧ್ವನಿಯಲ್ಲಿ ಸುಬ್ರಾಯ ಚಕ್ಕೋಡಿಯವರ ರಚನೆ. ಜಲ ಕಾಡಿನ ಸಂಬಂಧ ಬಿಟ್ಟರು ಬಿಡಲಾಗದ ಬಂಧ, ನೆಲ ಜಲ ಕಾಡಿನ ಸಂಬಂಧ ಬಿಟ್ಟರು ಬಿಡಲಾಗದ ಬಂಧ, ನೀರಿದ್ದರೆ ಮಣ್ಣಿನ ಗಂಧ ಹಸುರಿನ ಹೊದಿಕೆಯ ಚಂದ, ನೆಲ ಜಲ ಕಾಡಿನ ಸಂಬಂಧ ಪ್ರಿಯ

ಮಣಿ ನೀರೆಲ್ಲ ಸಂಗ್ರಹವಾಗಿ ಸುತ್ತಣ ನೆಲ ಸೇರಿ ಇಂಗುವ ಹಾಗೆ ಛಾವಣಿ ನೀರೆಲ್ಲ ಸಂಗ್ರಹವಾಗಿ ಸುತ್ತಣ ನೆಲ ಸೇರಿ ಇಂಗುವ ಹಾಗೆ ಕೆರೆ ಬಾವಿ ಮದಕದಿ ಜಲ ತುಂಬಿ ಹೋಗಿ ಕೆರೆ. ಇದುವರೆಗೂ ಪರಿಸರ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮ ವಿವರ ಕೇಳಿದರೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳ್ತೀರಾ ಗೀತಸುಧಾ ಭಕ್ತಿಗೀತೆಗಳು. 6:30 ರಸವಾರ್ತೆ. 6:51 ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿಯಲ್ಲಿ ಕಿಸಾನ್ ಕ್ರಾಡ್ನ ಮಹತ್ವ ಹಾಗೂ ಉಪಯೋಗಗಳು ಈ ಕುರಿತು ಹಾಸನದ ಕೆನರಾ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಯ ಕೃಷಿ ವಿಸ್ತರಣಾಧಿಕಾರಿಯಾದ ಜಿಎಸ್ ಶ್ವೇತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್. 7:21 ಮತ್ತು 7:45 ಚಿತ್ರಗೀತೆಗಳನ್ನು ಕೇಳ್ತೀರಾ. ಇನ್ನು 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ನಾಟಕಕಾರ ಡಾ ಡಿಎಸ್ ಚೌಗಲೆ. ಪ್ರಸ್ತುತಿ ಡಾ ಬಸು ಬೇವಿನಗಿಡದ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಗುಜರಾತ್ನಲ್ಲಿ ನಡೆಯುತ್ತಿರುವ 36ನೇ ರಾಷ್ಟೀಯ ಕ್ರೀಡಾಕೂಟ 2022 ದೈನಂದಿನ ಮುಖ್ಯಾಂಶಗಳು. 10:30 ಜನಪದ ಸಂಗೀತ. ಇನ್ನು ನಾಳೆ ಬೆಳಗ್ಗೆ 6:05 ಚಿಂತನ ಮಾ ವೆಂಕಟರಾಮ್ ಅವರಿಂದ. 6:20 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳು. 6:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 6:50 ಭಾವಗೀತೆಯನ್ನ ಕೇಳ್ತೀರಾ. ಇನ್ನು 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ